ಪೈಲ್ಸ್ ಅನ್ನುವ ಕಂಡೀಷನಲ್ಲಿ ಬ್ಲೀಡಿಂಗ್ ಇರುತ್ತೆ, ನೋವು ಇರೋದಿಲ್ಲ. ಫಿಷರ್ ಅನ್ನುವ ಕಂಡೀಷನಲ್ಲಿ ಹೆಚ್ಚಿನ ಜನ ಫಿಷರ್ ಅನ್ನು ಸಹ ಪೈಲ್ಸ್ ಅಂತ ಹೇಳ್ಕೊಂಡೇ ಬರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಫಿಷರ್ ಮತ್ತು ಪೈಲ್ಸ್ ಮಿಡಲಲ್ಲಿ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಫಿಷರಲ್ಲಿ ಸಹ ಬ್ಲೀಡಿಂಗ್ ಆಗ್ತದೆ, ಆದರೆ ಕೆಲವು ಹನಿಗಳು ಮಾತ್ರ ಹೋಗ್ತದೆ, ಒಂದು 4 ಹನಿ ಅಥವಾ 8 ಹನಿ, 8-10 ಹನಿ ಹೋಗ್ತದೆ ರಕ್ತ. ಆದರೆ ಬ್ಲೀಡಿಂಗ್ ಪೈಲ್ಸಲ್ಲಿ ತುಂಬ ML ಲೆಕ್ಕದಲ್ಲಿ ಹೋಗ್ತದೆ, 10 ml, 20 ml, 30 ml ಜಾಸ್ತಿ ರಕ್ತ ಹೋಗ್ತದೆ ಹೆಮರಾಯ್ಡ್ಸ್ ಅಥವಾ ಪೈಲ್ಸಲ್ಲಿ. ಈ ಫಿಷರಲ್ಲಿ ಒಂದು ಕೆಲವು ಹನಿಗಳು ಮಾತ್ರ ಹೋಗ್ತದೆ. ಮತ್ತು ಪೈಲ್ಸ್ ಅನ್ನುವ ಕಂಡೀಷನ್ನು ಪೇನ್ಲೆಸ್, ಅಂದರೆ ಅದರಲ್ಲಿ ಯಾವುದೇ ಥರದ ನೋವು ಸಾಧಾರಣವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅಂಟಿಲ್ ಅನಾಲಿಸ್ ಅಲ್ಲಿ ಯಾವುದಾದ್ರು ಒಂದು ಕಾಂಪ್ಲಿಕೇಶನ್ ಆದರೆ, ಅದು ಇನ್ಫೆಕ್ಷನ್ ಆದರೆ ಆಗ ಮಾತ್ರ ಪೈಲ್ಸಲ್ಲಿ ನೋವು ಕಾಣ್ತದೆ, ಊತ ಕಾಣ್ತದೆ. ಈ ಫಿಷರ್ ಏನೇನು ಅನ್ನುವಂಥ ಕಂಡೀಷನ್ ತುಂಬ ಪೇನ್ಫುಲ್ಲು, ಮೋಷನ್ ಮಾಡುವಾಗಲೂ ಸಿಕ್ಕಾಪಟ್ಟೆ ಉರಿ ನೋವು ಆಗ್ತದೆ. ಹಾಗೂ ಮೋಷನ್ ಮಾಡಿ ಆಗಿ ಒಂದು 1/2 ಗಂಟೆ ಕೂತ್ಕೊಳ್ಳಿಕ್ಕಾಗುತ್ತಿಲ್ಲ ಎಲ್ಲಿ ಸಹ, ಅಷ್ಟು ಉರಿ ಮತ್ತು ನೋವು ಇರ್ತದೆ. ಆದರೆ ಈ ಪೈಲ್ಸಲ್ಲಿ ಏನೂ ನೋವು ಕಾಣಿಸ್ಕೊಳ್ಳೋದಿಲ್ಲ. ಫಿಸ್ಟುಲಾ ಕಂಡೀಷನ್ಸ್ ಹಾಗೆ, ಈ ಕುರು ಇರುವಂಥ ಸಮಯದಲ್ಲಿ ನೋವು ಇರ್ತದೆ, ಕುರು ಒಡೆದು ಯಾವಾಗ ಕೀವು ಸೋರ್ಲಿಕ್ಕೆ ಶುರು ಆಗ್ತದೆ ಆ ಟೈಮಲ್ಲಿ ನೋವು ತುಂಬ ಕಡಿಮೆ ಇರ್ತದೆ, ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಹೇಳ್ಬೋದು, ಬಿಟ್ಟರೆ ನೋವು ಅಂತ ಕಾಣಿಸ್ಕೊಳ್ಳೋದಿಲ್ಲ. ಇದು ಪೈಲ್ಸ್, ಫಿಷರ್ ಮತ್ತು ಫಿಸ್ಟುಲಾ ಮಿಡ್ಲಲ್ಲಿರುವಂಥ, ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಹೇಳಬೇಕು ಅಂದರೆ ಇದಿಷ್ಟು ಡಿಫರೆನ್ಸನ್ನು ಹೇಳ್ಬೋದು. ಈ ಮೂರಕ್ಕೂ ಮಲಬದ್ಧತೆಯೇ ಮುಖ್ಯ ಕಾರಣವಾ ಅಥವಾ ಬೇರೆ ಕಾರಣಗಳು ಇರಬಹುದಾ? ಮಲಬದ್ಧತೆಯೇ ಮುಖ್ಯ ಕಾರಣ. ಈಗ ಇದರ ಟ್ರೀಟ್ಮೆಂಟಿಗೆ ಬರುವುದಿದ್ರೆ, ಮೊದಲನೇದಾಗಿ ಫಿಷರ್ ಅಂತ ಹೇಳಿದೆ, ಅದರ ಟ್ರೀಟ್ಮೆಂಟ್ ಯಾವ ಥರ? ಟ್ರೀಟ್ಮೆಂಟ್ ಅಂತ ಹೇಳಿದರೆ, ಈಗ ಇದರಲ್ಲಿ ಎಕ್ಯೂಟ್ ಫಿಷರ್ ಮತ್ತು ಕ್ರೋನಿಕ್ ಫಿಷರ್ ಅಂತ ಹೇಳ್ತೇವೆ. ಅಂದರೆ ಈಗ ಫಿಷರ್ ಫಸ್ಟ್ ಟೈಮ್ ಬಂದಿದ್ದಾರೆ ಪೇಷಂಟು, ಫಸ್ಟ್ ಟೈಮ್ ಸಫರ್ ಆಗ್ತಾ ಇದ್ದಾರೆ, ಅಥವಾ ಒಂದು ಕೆಲವು ಸಮಯ ಮಾತ್ರ ಆಯಿತು, ಅಲ್ಲಿ ಇನ್ನು ಚರ್ಮ ದಪ್ಪಗೆ ಬೆಳ್ಕೊಂಡಿಲ್ಲ ಅಂತ ಆದರೆ, ಅದನ್ನು ಕೇವಲ ಔಷಧಿಯಿಂದ, ನಮ್ಮ ಆಹಾರವನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ, ಸ್ವಲ್ಪ ಹೆಚ್ಚಿಗೆ ನೀರು ಕುಡಿದು ಮಲಬದ್ಧತೆ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದ್ರಿಂದ, ಈ ಥರ ಆಹಾರ ವಿಹಾರಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಗುಣಪಡಿಸ್ಬೋದು. ಹಾಗೂ ಸ್ವಲ್ಪ ಮೆಡಿಸಿನ್ಸ್ ಸಪೋರ್ಟ್ ಸಹ ಬೇಕಾಗ್ತದೆ. ಮತ್ತು ಲೋಕಲ್ ಅಪ್ಲಿಕೇಶನ್ ಅಂತ ಹೇಳುವ, ಅಲ್ಲಿ ಎಣ್ಣೆ ಅಥವಾ ಮೆಡಿಕೇಟೆಡ್ ಆಯಿಂಟ್ಮೆಂಟ್ಸನ್ನು ಹಚ್ಕೊಳ್ಳೋದ್ರಿಂದ ಅದು ಅಲ್ಲಿಗೆ ಹೀಲ್ ಆಗ್ತದೆ. ಸೊ ಇಲ್ಲ, ಇದು ಪದೇ ಪದೇ ಆಗ್ತಾ ಇದೆ, ಆ ಜಾಗ ತುಂಬ ಟೈಟ್ ಆಗಿದೆ ಅಂತಾದರೆ ಇದಕ್ಕೆ ಸಣ್ಣ ಆಪರೇಷನ್ ಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟ್ ಬರುವಂಥದ್ದು ಪೈಲ್ಸು. ಈ ಪೈಲ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ, ಇದು ಫಸ್ಟ್, ಇದನ್ನು ಡಿಗ್ರೀಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಡಿಗ್ರಿ ಅಂತ. ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಅಂತಂದರೆ ಅದು ಒಳಗಡೆನೇ ಇರ್ತದೆ, ಮಾಸ್ ಹೊರಗಡೆ ಬಂದಿರೋದಿಲ್ಲ. ಸೊ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ವಿಶೇಷ ಚಿಕಿತ್ಸೆ ಇದೆ, ಕ್ಷಾರ ಲೇಪ ಅಂತ ಹೇಳ್ತೇವೆ, ಅದನ್ನು ಮಾಡಿಸ್ಬೋದು. ಇಲ್ಲದಿದ್ದರೆ ಥರ್ಡ್ ಆ್ಯಂಡ್ ಫೋರ್ತ್ ಡಿಗ್ರಿ ಅಡ್ವಾನ್ಸ್ಡ್ ಇದೆ, ತುಂಬ ಬ್ಲೀಡಿಂಗ್ ಇದೆ ಅಂತಾದರೆ ಸರ್ಜರಿ ಮಾಡಿಸ್ಬೋದು. ಫಿಸ್ಟುಲಾಕ್ಕೂ ಸಹ ಹಾಗೆ, ಫಿಸ್ಟುಲೆಕ್ಟಮಿ ಅಂತ ಹೇಳಿ ಈ ಅಲೋಪತಿಯವರು ಮಾಡ್ತಾರೆ, ಅದನ್ನು ಮಾಡಿಸ್ಬೋದು. ಇಲ್ಲದಿದ್ದರೆ ನಮ್ಮಲ್ಲಿ ವಿಶೇಷವಾಗಿ ಕ್ಷಾರಸೂತ್ರ ಅಂತಿದೆ, ಆ ಚಿಕಿತ್ಸೆಯನ್ನು ಸಹ ಮಾಡಿಸ್ಬೋದು. ಈಗ ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ಸರ್ಜರಿಯನ್ನು ಮಾಡಿದ ಮೇಲೆ ಅದು ಪುನಃ ಬರುವುದಿಲ್ವೋ ಹೇಗೆ? ಒಳ್ಳೆ ಕ್ವೆಶನ್. ಈ ಚಾನ್ಸಸ್ ತುಂಬ ಕಡಿಮೆ, ಬಟ್ 100% ಗ್ಯಾರಂಟಿ ಯಾರೂ ಕೊಡೋದಿಲ್ಲ ಪುನಃ ಬರೋದಿಲ್ಲ ಅಂತ. ಯಾಕೆ ಅಂದರೆ ಪುನಃ ಅವರು ಆಹಾರ ವಿಹಾರಗಳಲ್ಲಿ ಮಲಬದ್ಧತೆ ಉಂಟಾಗುವ ಹಾಗೆ ಮಾಡಿಕೊಂಡ್ರೆ ಕೆಲವರಲ್ಲಿ ಫಿಷರ್ ಪುನಃ ರಿಕವರ್ ಆಗ್ತದೆ. ಇನ್ನು ಫಿಸ್ಟುಲಾ ಈ ಟ್ಯೂಬರ್ಕ್ಯುಲೋಸಿಸ್ ಅಂತಹ ಒಂದು TB, ಎಲ್ರಿಗೂ ಗೊತ್ತಿರುವ ಹಾಗೆ TB ಕಾಯಿಲೆಯಿಂದಾಗಿ ಬಂದಿರೋದಾದರೆ ಅಂಥವರಲ್ಲಿ ಪುನಃ ಪುನಃ ಬರುವ ಸಾಧ್ಯತೆ ಇರ್ತದೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರು ಆ TBಗೆ ಗುಣಪಡಿಸುವ ಹಾಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದೇ ಇದ್ದರೆ. ಇನ್ನು ಅದರ್ವೈಸ್ ಫಿಸ್ಟುಲಾ ಏನೇನೋ ರಿಕವರ್ ಆಗುವಂಥ, ಕ್ಷಾರಸೂತ್ರ ಮಾಡಿಸಿದ್ರೆ ರಿಕವರ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಫಿಸ್ಟುಲೆಕ್ಟಮಿ ಮಾಡಿದಾಗ ಕೆಲವರಲ್ಲಿ ಅದು ಪುನಃ ಪುನಃ ಕಾಣಿಸಿಕೊಳ್ತದೆ. ಇನ್ನು ಹೆಮರಾಯ್ಡ್ಸ್ ಅಥವಾ ಪೈಲ್ಸಿಗೆ ಬಂದರೆ, ಒಂದು ಸರಿ ಆ ಪೈಲ್ಸ್ ಆಪರೇಷನ್ ಮಾಡಿ ಏನು ತೆಗೆದಿರ್ತಾರಲ್ಲ ಆ ಜಾಗದಲ್ಲಿ ಪುನಃ ಬರುವುದಿಲ್ಲ, ಬಟ್ ಬೇರೆ ಜಾಗದಲ್ಲಿ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಕ್ತ ಬರುವಂಥದ್ದು ಈಗ ಹೇಳಿದ ಪೈಲ್ಸ್ ಮತ್ತು ಫಿಷರ್ನಿಂದ ಮಾತ್ರವೋ ಅಥವಾ ಬೇರೆ ಕಾಯಿಲೆಗಳಿಂದಲೂ ಬರಬಹುದು? ಬೇರೆ ಕಾಯಿಲೆಗಳಿಂದನೂ ಬರ್ಬೋದು. ಕೆಲವು ಉದಾಹರಣೆಗಳನ್ನು ಕೊಡಬೇಕು ಅಂತಾದರೆ, ಕ್ಯಾನ್ಸರ್ ಇದ್ದರೆ, ಗಡ್ಡೆಗಳು ಬೆಳೆದದಿದ್ದರೆ ಗುದದ್ವಾರದಲ್ಲಿ ಅಥವಾ ದೊಡ್ಡ ಕರಡಿನಲ್ಲಿ, ಅಂಥವರಲ್ಲಿ ರಕ್ತ ಬರ್ಬೋದು. ಇಲ್ಲ ಕೆಲವರಿಗೆ ಈ ಆಟೋ ಇಮ್ಯೂನ್ ಸಮಸ್ಯೆಗಳು, ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ಕ್ರೋನ್ಸ್ ಡಿಸೀಸ್ ಅಂತ ಹೇಳ್ತೇವೆ, ಅಂಥವರಲ್ಲಿ ಸಹ ರಕ್ತ ಬರ್ಬೋದು. ಆದ್ದರಿಂದ ನಾವು ಈ ರಕ್ತ ಬರುವಂಥ ಒಂದು ಸಿಂಪ್ಟಮ್ಸ್ ಇದ್ದರೆ ಅದು ಇಂಥ ಕಾಯಿಲೆ ಅಂತ ಹೇಳಿದರೆ ವೈದ್ಯರನ್ನು ಕಂಡು ನಾವು ಮಾಡಿದರೆ ಮಾತ್ರ ಗೊತ್ತಾಗುವಂಥದ್ದು. ಹೌದು ಅಲ್ವಾ? ಈ ಚಿಕಿತ್ಸೆಗಳನ್ನೆಲ್ಲ ನಾವು ಮಾಡಿ ಆಯಿತು ಒಂದ್ಸಲ, ಮುಂದೆ ಬಾರದ ಹಾಗೆ ತಡೆಯುವಂಥ ವಿಧಾನ ಹೇಗೆ? ತಡೆಯುವ ವಿಧಾನ ಅಂತಂದರೆ, ನಮ್ಮ

ಆಹಾರ ಕಲುಷಿತಗೊಳ್ಳುವ ಮೂರು ಸಾಧ್ಯತೆಗಳೆಂದರೆ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ. ಭೌತಿಕ ವಿಷಯದಲ್ಲಿ ಸಸ್ಯದ ಭಾಗಗಳು, ಕಲ್ಲು, ಮಣ್ಣು, ಯೂರಿಯಾ ಇತ್ಯಾದಿ ಕಲಬೆರಕೆಗಳು ಇರುತ್ತವೆ. ಔಷಧಿಗಳು, ಆಂಟಿಬಯೋಟಿಕ್ಸ್, ಕ್ರಿಮಿ ಕೀಟನಾಶಕಗಳು, ನಿಷೇಧಿತ ಕೃತಕ ಬಣ್ಣಗಳು, ಮಿತಿಮೀರಿದ ಬಣ್ಣಗಳು ಇವೆಲ್ಲ ರಾಸಾಯನಿಕ ಕಲಬೆರಕೆಯಲ್ಲಿ ಬರುತ್ತವೆ. ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳಿಂದ ಕೂಡಿದ ಆಹಾರಗಳು, ಅಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಇತ್ಯಾದಿಗಳಿಂದ ಕೂಡಿದ ಆಹಾರಗಳು ಜೈವಿಕ ಕಲಬೆರಕೆಯಲ್ಲಿ ಕಂಡುಬರುತ್ತವೆ. ಇವುಗಳಿಂದ ವಿಷಮಶೀತ ಜ್ವರ, ಕಾಮಾಲೆ, ವಾಂತಿಭೇದಿ, ಕರುಳುಬೇನೆ, ಕರುಳಿನ ಹುಣ್ಣು, ಲಿವರ್, ಮೂತ್ರಪಿಂಡ ಇವುಗಳ ತೊಂದರೆಗಳು, ಮಾಂಸಖಂಡ, ಮೂಳೆಗಳಿಗೆ ಹಾನಿ ಮುಂತಾದವುಗಳು ಉಂಟಾಗುತ್ತವೆ. ಆಹಾರ ಕಲುಷಿತಗೊಳ್ಳುವುದನ್ನು ತಡೆಯಲು ಕಚ್ಚಾ ಪದಾರ್ಥಗಳ ಸಂಸ್ಕರಣೆಯ ಪದ್ಧತಿ, ಸೂಕ್ತ ಸಂಗ್ರಹಣೆ, ಉಷ್ಣತೆಯಲ್ಲಿ ರಕ್ಷಣೆ ಮತ್ತು ತಯಾರಿಕಾ ಸ್ಥಳದ ಶುದ್ಧಿ, ಕಾರ್ಮಿಕರ ವ್ಯಕ್ತಿ ನೈರ್ಮಲ್ಯ, ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಇವುಗಳೆಲ್ಲ ಬಹು ಮುಖ್ಯವಾಗುತ್ತವೆ. ನಾವು ಬೇರೆ ಬೇರೆ ಆಹಾರಗಳಲ್ಲಿ ಯಾವ ಕಲಬೆರಕೆಯ ಸಾಮಗ್ರಿಗಳು ಇರುತ್ತವೆ ಮತ್ತು ಅವುಗಳ ಪರಿಣಾಮ ಏನು ಅಂತ ನೋಡೋಣ. ಬೆಣ್ಣೆ ಮತ್ತು ತುಪ್ಪದಲ್ಲಿ ವನಸ್ಪತಿ, ಪ್ರಾಣಿಗಳ ಕೊಬ್ಬು, ಬೇಯಿಸಿದ ಆಲೂಗಡ್ಡೆಗಳನ್ನು ಕಲಬೆರಕೆ ಮಾಡುತ್ತಾರೆ. ಇದರಿಂದಾಗಿ ಹೃದಯದ ಸೋಂಕಿನ ರೋಗಗಳು ಹೆಚ್ಚಾಗುತ್ತವೆ. ಹಾಲಿನಲ್ಲಿ ನೀರು, ಯೂರಿಯಾ, ಬೋರಿಕ್ ಆಮ್ಲವನ್ನು ಮಿಶ್ರ ಮಾಡುತ್ತಾರೆ. ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಖಾದ್ಯ ತೈಲಗಳಲ್ಲಿ ಆರ್ಜಿಮೋನ್ ಎಣ್ಣೆ, ಹರಳೆಣ್ಣೆ, ಬಿಳಿಎಣ್ಣೆ, ದತ್ತೂರಿ ಬೀಜದೆಣ್ಣೆ ಇವುಗಳನ್ನು ಸೇರಿಸುತ್ತಾರೆ. ಇದು ಕಣ್ಣಿನಲ್ಲಿ ವಿಪರೀತ ಉರಿಯನ್ನು ಉಂಟು ಮಾಡುತ್ತದೆ, ಹಾಗೆಯೇ ಕ್ಯಾನ್ಸರನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಸಿಹಿ ತಿಂಡಿ ಶರ್ಬತ್ತುಗಳಲ್ಲಿ ಮೆಟಾಲಿನ್ ಹಳದಿ, ಅಂದರೆ ಒಂದು ನಿಷೇಧಿತ ಬಣ್ಣ, ಹಾಗೆಯೇ ಕೃತಕ ಬಣ್ಣಗಳನ್ನು ಹಾಕಲಾಗುತ್ತದೆ. ಚಹಾ ಪುಡಿಯಲ್ಲಿ ಹೊಟ್ಟು, ಉಪಯೋಗಿಸಿದ ಟೀ ಇವುಗಳನ್ನೆಲ್ಲ ಮಿಶ್ರ ಮಾಡುತ್ತಾರೆ. ಇವೆಲ್ಲ ಕ್ಯಾನ್ಸರ್ಗೆ ಕಾರಣವಾಗುತ್ತವೆ. ಸಕ್ಕರೆಯಲ್ಲಿ ರವಾ, ಚಾಕ್ ಪೌಡರ್ಗಳನ್ನು ಮಿಶ್ರ ಮಾಡುತ್ತಾರೆ. ಇವುಗಳಿಂದ ಹೊಟ್ಟೆಯಲ್ಲಿ ಹುಣ್ಣು ಆಗುವಂತಹ ಸಾಧ್ಯತೆ ಇದೆ. ಮೆಣಸಿನ ಪುಡಿಯಲ್ಲಿ ಕೂಡ ನಿಷೇಧಿತ ಬಣ್ಣಗಳು ಮತ್ತು ಹೊಟ್ಟನ್ನು ಉಪಯೋಗಿಸುತ್ತಾರೆ. ಇವುಗಳು ಕೂಡ ಕ್ಯಾನ್ಸರ್ ಕಾರಕಗಳು. ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸಂಸ್ಥೆ 2006 ಸ್ಥಾಪಿತವಾಯಿತು. ದೆಹಲಿಯಲ್ಲಿ ಇದು ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಈ ಸಂಸ್ಥೆಯ ಮೂಲಕ ಆಹಾರಕ್ಕೆ ಸಂಬಂಧಿಸಿದ ಕಾಯಿದೆಗಳನ್ನು ಒಳಗೊಂಡ ಸಮಗ್ರ ಕಾಯಿದೆಯನ್ನು ಜಾರಿಗೆ ತರಲಾಗುತ್ತದೆ. ಆಹಾರ ಪದಾರ್ಥಗಳಿಗೆ ವಿಜ್ಞಾನಾಧಾರಿತ ಗುಣಮಟ್ಟ ನಿಗದಿಗೊಳಿಸುವುದು, ಆಹಾರ ತಯಾರಿಕೆ, ಸಂಗ್ರಹ, ವಿತರಣೆ ಹಾಗೂ ಆಮದು, ಈ ಬೇರೆ ಬೇರೆ ಹಂತಗಳಲ್ಲಿ ಉತ್ತಮ ಗುಣಮಟ್ಟದ ಆಹಾರ ದೊರೆಯುವಂತೆ ಮಾಡುವುದು, ನಿರ್ದಿಷ್ಟ ಅವಧಿಯೊಳಗೆ ಪರವಾನಗಿ, ನೋಂದಣಿ, ಮಂಜೂರಾತಿ, ಆಹಾರ ಉದ್ಯಮಗಳ ದೋಷ ನಿವಾರಣೆಗೆ ಅಧಿಕಾರಿಗಳ ತಿಳುವಳಿಕೆ ಪತ್ರ ನೀಡಿ ಸರಿಪಡಿಸಲು ಅವಕಾಶ, ಇವುಗಳೆಲ್ಲ ಈ ಪ್ರಾಧಿಕಾರಕ್ಕೆ ಸಂಬಂಧಿಸಿದ್ದವು. ಆಹಾರ ಸುರಕ್ಷತೆ ಕಾಯ್ದೆ ಮತ್ತು ನಿಯಮಗಳು ಹಾಗೂ ನಿಬಂಧನೆಗಳು 2011 ಜಾರಿಗೆ ಬಂದಿವೆ. ಇವುಗಳಿಂದ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ನಿಬಂಧನೆಗಳು, ಪರವಾನಗಿ ನೋಂದಣಿ ನಿಬಂಧನೆಗಳು ಇವುಗಳೆಲ್ಲ ಇದರಲ್ಲಿ ಸೇರಿವೆ. ಆಹಾರ ಉತ್ಪನ್ನಗಳ ಗುಣಮಟ್ಟ ನಿಗದಿ ನಿಯಮ, ಹಾನಿಕಾರಕ ವಸ್ತುಗಳ ಉಪಯೋಗ ನಿಷೇಧ ಮತ್ತು ಮಾರಾಟದ ಮೇಲೆ ವಿಧಿಸಿದ ನಿರ್ಬಂಧಗಳ ವಿವರಣೆ, ಕಲ್ಮಶಗಳು ಮತ್ತು ವಿಷಗಳು ಮತ್ತು ಕೆಲವು ಅನಪೇಕ್ಷಿತ ಅವಶೇಷಗಳ ನಿಯಂತ್ರಣ ನಿಯಮಗಳು, ಆಹಾರ ವಿಶ್ಲೇಷಣಾ ಪ್ರಯೋಗಾಲಯಗಳು ಮತ್ತು ವಿಶ್ಲೇಷಣಾ ನಿಬಂಧನೆಗಳು ಈ ಕಾಯ್ದೆಯಲ್ಲಿ ಒಳಪಡುತ್ತವೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಯಾಕೆ ಬಂತು ಅಂತ ಹೇಳಿದರೆ, ಬಳಕೆದಾರರ ಅಪೇಕ್ಷೆಗೆ ತಕ್ಕಂತೆ ಆರೋಗ್ಯಕ್ಕೆ ಹಾನಿಕಾರಕವಲ್ಲದ ಆಹಾರ ಪೂರೈಕೆ, ಅಸುರಕ್ಷಿತ ಆಹಾರದಿಂದ ಆಗುವ ಆರೋಗ್ಯ ಹಾನಿ ಹಾಗೂ ಆರ್ಥಿಕ ಹಾನಿ ತಡೆಯುವುದಕ್ಕೆ, ಉತ್ಪಾದನೆ, ಸಂಸ್ಕರಣೆ, ವಿತರಣೆ, ಸಾಗಾಣಿಕೆ, ಮಾರಾಟ ಎಲ್ಲ ಹಂತಗಳ ಸುರಕ್ಷಣೆಗಾಗಿ, ಉತ್ಪಾದನೆಯಿಂದ ಉಣ್ಣುವವರೆಗೆ ಆಹಾರದ ಸುರಕ್ಷತೆ, ಜಾಗತಿಕ ಜಗತ್ತಿನಲ್ಲಿ ಭಾರತದ ಆಹಾರ ವ್ಯಾಪಾರದ ಮೌಲ್ಯವರ್ಧನೆಗೆ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಆಹಾರ ವಸ್ತುಗಳ ತಯಾರಕರು, ರಸ್ತೆ ಬದಿಯ ವ್ಯಾಪಾರಿಗಳು, ತಳ್ಳುಗಾಡಿಯ ವ್ಯಾಪಾರಿಗಳು, ಗೃಹಾಧಾರಿತ ಕ್ಯಾಂಟೀನ್ಗಳು, ಮಾಂಸ ಮಾರಾಟಗಾರರು, ಡಾಬಾಗಳು, ಹಾಲಿನ ವ್ಯಾಪಾರಿಗಳು, ಟೀ ಅಂಗಡಿ, ಚಿಲ್ಲರೆ ಆಹಾರ ಮಾರಾಟಗಾರರು ಇವೆಲ್ಲ ಇದರ ನೋಂದಣಿಯ ವ್ಯಾಪ್ತಿಗೆ ಬರುವ ಆಹಾರ ಘಟಕಗಳು. ಆಹಾರದ ಪ್ಯಾಕೆಟ್ ಮೇಲಿನ ಲೇಬಲ್ಗಳಲ್ಲಿ ಗಮನಿಸಬೇಕಾದಂತಹ ಅಂಶಗಳೆಂದರೆ ಆಹಾರ ತಯಾರಕರ ವಿಳಾಸ, ಆಹಾರ ಪದಾರ್ಥಗಳ ಘಟಕಾಂಶಗಳ ವಿವರ, ಆಹಾರ ಪದಾರ್ಥಗಳಲ್ಲಿರುವ ಅಂಶ, ತೂಕ, ಅಳತೆ ಇವುಗಳ ವಿವರ, ತಯಾರಿಸಿದ ದಿನಾಂಕ, ಅಖೈರು ಗಡುವು, ಸಸ್ಯಾಹಾರ ಮತ್ತು ಮಾಂಸಜನ್ಯ ಆಹಾರದ ಲೋಗೋಗಳು ಅಂದರೆ ಹಸಿರು ಮತ್ತು ಕಂದು ಬಣ್ಣ, ಅಗತ್ಯವಿದ್ದಲ್ಲಿ ಮಾರ್ಕ್ ಚಿಹ್ನೆ, ಪೌಷ್ಟಿಕಾಂಶಗಳ ವಿವರ, ಆಮದುದಾರರ ವಿಳಾಸ ಇವೆಲ್ಲ ಈ ಪ್ಯಾಕೆಟ್ನ ಮೇಲೆ ಇರಬೇಕಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಮಲಿನವಾಗ್ತಾ ಇದೆ. ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆಹಾರದಲ್ಲಿ ಲೋಪದೋಷಗಳು ಕಂಡುಬಂದರೆ ಅವುಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಸುರಕ್ಷಿತ ಆಹಾರವನ್ನು ಸೇವಿಸೋಣ, ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದರ ಇಂದಿನ ಕೆಲವು ಉದಾಹರಣೆಗಳು. ಹಳೆಯಡಿಕೆ ಕ್ವಿಂಟಾಲಿಗೆ 32,000 ರಿಂದ 45,000 ರೂಪಾಯಿಗಳು, ಹೊಸ ಅಡಿಕೆ 32,500 ರಿಂದ 35,500, ಕೋಕಾ 25,000 ರಿಂದ 27,000, ಕೊಬ್ಬರಿ ಸ್ಥಳೀಯ 7,500 ರಿಂದ 10,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 ರಿಂದ 26,000, 2ನೇ ವರ್ಗ 18,000 ರಿಂದ 22,000, ಸ್ಥಳೀಯ ಅಕ್ಕಿ 4,350 ರಿಂದ 5,250, ಕಟ್ಟ ಸಾಂಬಾರ್ 3,500 ರಿಂದ 4,100 ರೂಪಾಯಿಗಳು, IR8 3,450 ರಿಂದ 4,250 ರೂಪಾಯಿಗಳು. ಭತ್ತ ಆಮದು 2,100 ರಿಂದ 2,300, ಬೆಲ್ಲ ಆಮದು ಹಳದಿ 4,000 ರಿಂದ 4,800, ಕೆಂಪು ಬೆಲ್ಲ 4,200 ರಿಂದ 4,600, ಕಪ್ಪು 4,250 ರಿಂದ 4,900. ಮೆಣಸು ಕ್ವಿಂಟಾಲ್ಗೆ 19,000 ರಿಂದ 30,000 ರೂಪಾಯಿಗಳು, ಕಾಳುಮೆಣಸು 13,000 ರಿಂದ 63,000 ರೂಪಾಯಿಗಳು. ಬಾಳೆಕಾಯಿ ಮೈಸೂರು 3,500 ರಿಂದ 4,500, ಕದಳಿ 5,500 ರಿಂದ 6,500. ಗಾಳಿ 4,000 ರಿಂದ 5,500, ನೇಂದ್ರ ಬಾಳೆಗೆ 6,000 ರಿಂದ 7,000 ರೂಪಾಯಿಗಳ ಧಾರಣೆ. ಈಗ ವಾಣಿ ಜಯರಾಮ್ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ.